ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಆದ್ದರಿಂದ ರೈತ ಬಾಂಧವರು, ಕೃಷಿಕರು, ಕೃಷಿ ಮತ್ತು ದಿನ ನೀರು ಹರಿಸಲಾಗುತ್ತದೆ. ನಾಲೆಗಳ ಮೂಲಕ ಒಟ್ಟು 32 ಟಿಎಂಸಿ ನೀರು ಹರಿಸಲಾಗುತ್ತದೆ. ಎಡದಂಡೆ ನಾಲೆಗೆ 380 ಕ್ಯೂಸೆಕ್ಸ್, ಬಲದಂಡೆ ನಾಲೆಗೆ 2650 ಕ್ಯೂಸೆಕ್ಸ್ ನೀರು ಹರಿಸಲಾಗುತ್ತದೆ. ಪ್ರಸ್ತುತ ಜಲಾಶಯದಲ್ಲಿ 66.964 ಟಿಎಂಸಿ ನೀರು ಸಂಗ್ರಹವಿದೆ. ರೈತರು ಯಾವುದೇ ವದಂತಿಗೆ ಕಿವಿಗೊಳ್ಳದೆ ಉತ್ತಮ ಬೆಳೆ ಬೆಳೆಯಬಹುದು ಎಂದು ಹೇಳಿದರು. ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ಮೊದಲನೇದಾಗಿ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಡಲೆ ಬೆಳೆ ಕನಿಷ್ಠ ಬೆಲೆ 10,300 ಗರಿಷ್ಠ 10,950 ರೂಪಾಯಿವರೆಗೆ ನಿಗದಿಯಾಗಿತ್ತು. ತೆಂಗಿನ ಕಸಬರಿಗೆ ಕನಿಷ್ಠ ಮತ್ತು ಗರಿಷ್ಠ 3,000 ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಬೀನ್ಸ್ ಕನಿಷ್ಠ 4,588 ರೂಪಾಯಿ, ಗರಿಷ್ಠ 4,788 ರೂಪಾಯಿ. ಬೀಟ್ರೂಟ್ ಕನಿಷ್ಠ ಮತ್ತು ಗರಿಷ್ಠ 2,778 ರೂಪಾಯಿ. ಕ್ಯಾರೆಟ್ ಕನಿಷ್ಠ ಮತ್ತು ಗರಿಷ್ಠ 3,704 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 3,234 ರೂಪಾಯಿ, ಗರಿಷ್ಠ 3,434 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,071 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,250 ರೂಪಾಯಿ. ಈರುಳ್ಳಿ 3,776 ಕನಿಷ್ಠವಾದರೆ ಗರಿಷ್ಠ 3,976 ರೂಪಾಯಿ. ಮಧ್ಯಮ ಗಾತ್ರದ ಭತ್ತ ಕನಿಷ್ಠ 2,312 ರೂಪಾಯಿ, ಗರಿಷ್ಠ 2,512 ರೂಪಾಯಿ. ಕಾಳುಮೆಣಸು 32,222 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಆಲೂಗಡ್ಡೆ ಕನಿಷ್ಠ 2,465 ರೂಪಾಯಿ, ಗರಿಷ್ಠ 2,665 ರೂಪಾಯಿ. ಹೀರೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 5,000 ರೂಪಾಯಿ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಅಲಸಂದೆ ಬೆಳೆ ಕುಂಟಾಲಿಗೆ ಕನಿಷ್ಠ 7,550 ರೂಪಾಯಿ, ಗರಿಷ್ಠ 7,800 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ಸೇಬು ಕನಿಷ್ಠ 6,800 ರೂಪಾಯಿ, ಗರಿಷ್ಠ 7,800 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ ಮತ್ತು ಗರಿಷ್ಠ 24,000 ರೂಪಾಯಿ. ತೆಂಗಿನಕಾಯಿ ಪ್ರತಿ ಸಾವಿರಕ್ಕೆ ಕನಿಷ್ಠ 10,000 ರೂಪಾಯಿ, ಗರಿಷ್ಠ 16,000 ರೂಪಾಯಿ. ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 10,700 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಕರ್ಬೂಜ ಕನಿಷ್ಠ ಬೆಲೆ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ 2,000 ರೂಪಾಯಿ, ಗರಿಷ್ಠ 2,410 ರೂಪಾಯಿ. ಮೂಸಂಬಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,800 ರೂಪಾಯಿ. ಈರುಳ್ಳಿ 1,000-5,500 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಕಿತ್ತಳೆ ಹಣ್ಣು 3,000 ಕನಿಷ್ಠವಾದರೆ 4,000 ಗರಿಷ್ಠ ಬೆಲೆ. ಮಧ್ಯಮ ತಳಿ ಭತ್ತ ಕನಿಷ್ಠ 1,760 ರೂಪಾಯಿ, ಗರಿಷ್ಠ 2,604 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಸ್ಥಳೀಯ ರಾಗಿ 3,111 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 3,351 ರೂಪಾಯಿ. ತೊಗರಿ ಕನಿಷ್ಠ 6,156 ರೂಪಾಯಿ, ಗರಿಷ್ಠ 6,206 ರೂಪಾಯಿ. ಗೋಧಿ ಕನಿಷ್ಠ ಮತ್ತು ಗರಿಷ್ಠ 2,400 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸ್ಥಳೀಯ ಮೆಕ್ಕೆಜೋಳ 2,300 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಇನ್ನು ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಬಿಳೆಗೋಟು ಅಡಿಕೆ ಕನಿಷ್ಠ ಬೆಲೆ 11,099 ರೂಪಾಯಿ, ಗರಿಷ್ಠ 25,929 ರೂಪಾಯಿ. ಚಾಲಿ ಅಡಿಕೆ 18,699 ರೂಪಾಯಿ ಕನಿಷ್ಠ, ಗರಿಷ್ಠ 34,009 ರೂಪಾಯಿ. ಕೋಕಾ ಅಡಿಕೆ 9,099 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 25,309 ರೂಪಾಯಿ. ಕೆಂಪುಗೋಟು ಅಡಿಕೆ ಕನಿಷ್ಠ 14,821, ಗರಿಷ್ಠ 31,699 ರೂಪಾಯಿ. ರಾಶಿ ಅಡಿಕೆ 34,899 ರೂಪಾಯಿ ಕನಿಷ್ಠ, ಗರಿಷ್ಠ 50,989 ರೂಪಾಯಿ. ಸಿಪ್ಪೆಗೋಟು ಅಡಿಕೆ ಕನಿಷ್ಠ 7,100 ರೂಪಾಯಿ, ಗರಿಷ್ಠ 17,331 ರೂಪಾಯಿ. ಕಾಳುಮೆಣಸು 62,509 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಶಿಕಾರಿಪುರ ಒಣಶುಂಠಿ ಕನಿಷ್ಠ ಮತ್ತು ಗರಿಷ್ಠ 12,009 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಸ್ಥಳೀಯ ಮೆಕ್ಕೆಜೋಳ 2,250 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೆಟ್ಟೆ ಅಡಿಕೆ ಕನಿಷ್ಠ 47,499 ರೂಪಾಯಿ, ಗರಿಷ್ಠ 53,009 ರೂಪಾಯಿ. ಗೊರಬಾಳು ಅಡಿಕೆ 18,009 ರೂಪಾಯಿ ಕನಿಷ್ಠ, ಗರಿಷ್ಠ 29,009 ರೂಪಾಯಿ. ರಾಶಿ ಅಡಿಕೆ